ಸಾಮಾನ್ಯವಾಗಿ ಪುರುಷರ ಒಂದು ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ಧ್ಯಾನಾಯ ಸ್ವಾಹ ಸಮಾನಾಯ ಸ್ವಾಹ ಉದಾನಾಯ ಸ್ವಾಹ ಹೆಚ್ಚಾಗಿ ಹೀಗೆ ಮಾಡ್ತಾರೆ ನಾನು ಕೇಳಿದ ರೀತಿಯಲ್ಲಿ ಇದೊಂಥರ ಪ್ರಾಣಾಯ ಸ್ವಾಹ ಸಮಾನಾಯ ಸ್ವಾಹ ಧ್ಯಾನಾಯ ಸ್ವಾಹ ಸಮಾನಾಯ ಸ್ವಾಹ ಉದಾನಾಯ ಸ್ವಾಹ ಅಂತ ಮನೆಗೆ ಉದಾಹರಣೆ ಕೊಟ್ಟು ಮನೆಗೆ ಸಮಾನ ಹೇಳುವುದು ಪ್ರಾಣ ಧ್ಯಾನ ಅಪಾನಗಳನ್ನು ಬದಲಿಸಿದೆ ಈ ಮೂರ್ಖರ ವಿಧಾನಗಳು ಇವೆ ಹೆಚ್ಚು ಬಳಕೆ ಇರುವುದು ಪ್ರಾಣ ಪ್ರಾಣ ಅಪಾನ ಧ್ಯಾನ ಉದಾಹರಣೆ ಪ್ರಾಣ ಉದಾಹರಣ ಸಮಾನ ಉದಾಹರಣ ಹೀಗೆ ಮಾಡುವುದು ಹೆಚ್ಚು ಮಾಡ್ತಾರೆ ಉದಾಹರಣ ಸಮಾನ ಬರುತ್ತೆ ಆದರೆ ಧ್ಯಾನ ಅಪಾನಗಳನ್ನು ಹೆಚ್ಚು ಕಡೆ ಬಳಕೆ ಈ ಉಪನಿಷತ್ತು ಹೇಳ್ತಕ್ಕಂತಹ ಪ್ರಾಣಾತ್ಮ ಮಂತ್ರ ಐದು ಆಗುದಿಗಳು ಪಂಚರೂಪಿಯಾದ ಭಗವಂತನಿಗೂ ಪಂಚರೂಪನಾದ ಪ್ರಾಣನಿಗೂ ಈ ದೇಹದಲ್ಲಿರ್ತಕ್ಕಂಥ ದೇವತಾ ಶಕ್ತಿ ಅಲ್ಲಿ ಪ್ರಾಣ ಅಂತಂದ್ರೆ ನಮ್ಮ ದೇಹದ ಒಳಗಿರ್ತಕ್ಕಂತಹ ಪ್ರಾಣ ಶಕ್ತಿಯ ಬಗ್ಗೆ ಪ್ರಾಣಾಪಾನ ಧ್ಯಾನೋದಾನ ಸಮಾನ ಅಂತ ಅವಾಂತರ ದೇವತೆಗಳು ಇದ್ದಾರೆ ಪ್ರಾಣಾಪಾನ ಪ್ರಾಣನ ಐದು ರೂಪಗಳು ಅಲ್ಲದೆ ಪ್ರಾಣಾಪಾನ ಧ್ಯಾನೋದಾನ ಸಮಾನ ಅಂತ ಅವಾಂತರ ಪ್ರಾಣನಿದ್ದಾರೆ ನಾಗಂದೂರು ಮಂತ್ರದಲ್ಲ ದೇವದ ಪ್ರಸನ್ನಿಯ ಅವಾಂತರ ಪ್ರಾಣ ಅವರಲ್ಲಿ ಉಪ ಪ್ರಾಣನಿದ್ದಾರೆ ಈ ಅವಾಂತರ ಪ್ರಾಣನಿಗೆ ನಿಯಾಮಕವಾಗಿರ್ತಕ್ಕಂತಹ ಐದು ರೂಪಗಳನ್ನು ಪ್ರಾಣ ಅಂದ್ರೆ ಸೂರ್ಯನೇ ನಮ್ಮೊಳಗಿರ್ತಕ್ಕಂತಹ ಪ್ರಾಣ ಶಕ್ತಿಯ ಅಭಿಮಾನಿ ಪ್ರಾಣಕ್ಕೆ ಆಗುವ ಅಭಿಮಾನಿ ಕೆಟ್ಟಿಗೆ ಅಭಿಮಾನಿ ಅವನೇ ಒಳಗೆ ಪ್ರಾಣ ಒಳಗಿರ್ತಕ್ಕಂತಹ ಪ್ರಾಣ ಶಕ್ತಿ ಕಣ್ಣು ಮತ್ತು ಸೂರ್ಯ ಇರುವಂತಹ ಪ್ರಾಣ ಪ್ರಾಣಕ್ಕೆ ಅಭಿಮಾನಿಯ ಕಣ್ಣಿನ ಅಭಿಮಾನಿ ಕಣ್ಣಿನ ಅಭಿಮಾನಿ ಸೂರ್ಯಮಠದ ಅಭಿಮಾನಿ ಇದು ಒಂದು ಆಮೇಲೆ ಧ್ಯಾನ ಧ್ಯಾನ ಚಂದ್ರ ಇದ್ದಾನಲ್ಲ ಸೂರ್ಯ ಚಂದ್ರ ಚಂದ್ರನೇ ನಮ್ಮಲ್ಲಿರತಕ್ಕಂತಹ ಧ್ಯಾನ ಶಕ್ತಿಯ ದೇವತೆ ಪ್ರಾಣ ಪ್ರಾಣ ಗ್ರಹಣ ಧ್ಯಾನ ಧ್ಯಾನದ ದೇವತೆ ಆ ಅವನೇ ನಮ್ಮ ಶ್ರೋತ್ರಾಭಿಮಾನಿ ಅವನೇ ಚಂದ್ರನ ಹೀಗೆ ಧ್ಯಾನ ಕಿವಿ ಮತ್ತು ಚಂದ್ರ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಧ್ಯಾನಾಯಸ್ವ ಮೂರನೇದು ಅಪಾನ ಅಪಾನ ಶಕ್ತಿಗೆ ಅನಲಿ ಅದಕ್ಕೆ ಮತ್ತು ವಾಗೇಂದ್ರಿಗೆ ಹಿಂದಿ ಮತ್ತು ಅಗ್ನಿಗೆ ಅಪಾನ ಪ್ರಾಣಾಪಾನ ಅಪಾನ ಅಂತಕ್ಕಂಥ ವಾಯುವನ್ನು ನಿಯಂತ್ರಿಸುವ ಮತ್ತು ವಾಗೇಂದ್ರಿಯವನ್ನು ನಿಯಂತ್ರಿಸುವ ಮತ್ತು ಅಗ್ನಿ ಬ್ರಹ್ಮಾಂಡದಲ್ಲಿ ಒಂದು ವಿಜ್ಞಾನದಲ್ಲಿ ವಾಸ ಅವನೇ ಅಪ ಈ ಮೂರು ಶಕ್ತಿಗಳು ಒಂದು ಅಪಾನ ವಾಸ್ತು ಪ್ರಾಣ ಧ್ಯಾನ ಶ್ರೋತ್ರ ಅಪಾನ ವಾಸ್ತು ಆಮೇಲೆ ಸಮಾನ ನಮ್ಮ ದೇಹದಲ್ಲಿ ಇರತಕ್ಕಂಥ ಸಮಾನ ನಾಮಕವಾಗಿರತಕ್ಕಂಥ ಪ್ರಾಣವನ್ನ ನಿಯಮಿಸುವುದು ಅದನ್ನೇ ಮನಸ್ಸನ್ನು ಅದರಿಂದ ಸಮಾನ ಮನಸ್ಸು ಹೊರಗಿನಿಂದ ದೃಷ್ಟಿಯಾದಿಗಳನ್ನು ನೋಡ್ತಕ್ಕಂಥದ್ದಾಗಿ ಪಂಚನೇ ನಾಡುತ್ತಾರೆ ಪಂಚನೇಮ ದೇವತೆಗಳಿದ್ದಾರೆ ಇವರು ಪರ್ಜನ್ಯರಿಗೂ ಬರ್ತಿದ್ದಾರೆ ಪರ್ಜನ್ಯ ನಾಮಕನಾಗಿ ಹೊರಗಿನಿಂದ ಹೀಗೆ ಸಮಾನ ಮನಸ್ಸು ಮತ್ತು ಪರ್ಜನ್ಯ ಇದಾದ ಮೇಲೆ ಉದಾಹರಣ ಉದಾಹರಣ ನಾಮಕರಾಗಿ ಉದಾಹರಣ ವಾಯು ನಿಯಾಮಕರಾಗಿ ಮುಖ್ಯವಾಗಿ ಮಾಡಿದ್ದಾರೆ ತಿಳ್ಕೊಂಡ್ರೆ ಈ ಪ್ರಾಣಾವಧಿಗಳ ಪ್ರತ್ಯಾಸಿಗೆ ಅರ್ಥ ಗೊತ್ತಾಗುತ್ತೆ ಅದೇ ಜ್ಞಾನ ಅದೇ ಮತ್ತೆ ಹೇಳ್ತಕ್ಕಂಥದ್ದು ಹೇಳ್ತಾರೆ ಉತ್ತಮ ಪ್ರಥಮ ಆಗಚ್ಛೇ ತದ್ಭೂಮಿಯ ಮುಕ್ತ ಅಂದ್ರೆ ಎನ್ನುವಂತ ಸದ್ಯದ ಉತ್ತಮ ಪ್ರಥಮ ಆಗಚ್ಛೇ ನಾವು ಎಲೆಯಿಂದ ತೆಗೆದು ಮೊದಲು ತೆಗೆದಂತೆ ಮೊದಲು ಬಂದು ಬಾಯಿ ತದ್ಭೂಮಿಯಂ ಅದು ಮೊದಲನೇ ಆಗುತ್ತಿ ಎಂದು ತೆಗೆದೆ ತೆಗೆದು ಬಾಯಿಗೆ ತುಂಬುವುದಲ್ಲ ಮಂತ್ರ ಹೇಳಿ ಬಾಯಿಗೆ ಹಾಕಬೇಕು ಅದು ಮೊದಲನೇ ಆಗುತ್ತಿ ಸದ್ಯದ ಉತ್ತಮ ಪ್ರಥಮ ಆಗಚ್ಛೇದು ತದ್ಭೂಮಿಯಂ ಆಸ್ಯಂ ಆಹವನೀಯ ಬಾಯಿಯಲ್ಲಿ ಆಹ್ವನೀಯ ನಾಮಕರಾದಂತಹ ಭಗವಂತ ಇದ್ದಾರೆ ಆ ಆಹ್ವನೀಯ ಅಗ್ನಿಗೆ ಓಡಿಸುವುದನ್ನ ಏನು ಮಂತ್ರ ತಾಮ್ ಇವ್ಯಾಮ್ ಅಥಯಾಮ್ ಇವ್ಯಾಮ್ ಪ್ರಥಮ ಆಹುತಿ ಸಾಧ್ಯ ಸತ್ಯ ಉತ್ತಮ ತಾಮ್ ಪ್ರಥಮ ಆಹುತಿಯಾದ ಹೇಗೆ ತಾಮ್ ಇವ್ಯಾತ್ ಪ್ರಾಣಾಯ ಸ್ವಾಹೇಹಿ ಅವರು ಪ್ರಾಣಾಯ ಸ್ವಾಹ ಅಂತ ಮಂತ್ರದಿಂದ ಆಗುತ್ತದೆ ಏನಾಯ್ತು ಪ್ರಾಣ ತೃಪ್ತಿ ಪ್ರಾಣೇ ತೃಪ್ತಿ ಚಕ್ಷು ತೃಪ್ತಿ ಚಕ್ಷುಷಿ ತೃಪ್ತಿ ಆದಿತ್ಯ ತೃಪ್ತಿ ಆದಿತ್ಯ ತೃಪ್ತಿ ನಿತ್ಯವು ತೃಪ್ತಿ ಇದು ನಿತ್ಯ ಆದಿತ್ಯ ನಿತ್ಯ ಆದಿತ್ಯ ನಿತ್ಯದ ಪ್ರತಿಷ್ಠಿತ ಮಾಡುವ ದ್ರವ್ಯದಿ ಪ್ರಜಯಾ ಮಧುಗಿರಿ ಕರುಣಾಂಜೇನ ತೇಜಸಾ ಬ್ರಹ್ಮ ವರ್ಚಸೇನೇತಿ. ಇಷ್ಟು ಪ್ರೊಸೆಸ್ ಆಗುತ್ತೆ ಒಂದು ಆಹುತಿ ಕೊಟ್ಟರೆ ಏನಾಗುತ್ತೆ ಗೊತ್ತು? ಪ್ರಾಣಾಯ ಸ್ವಾಂತ ಒಂದು ಪ್ರಥಮ ಆಹುತಿ ಸೀರಿಯ ಪ್ರಾಣಾಯ ಸ್ವಾಗಿ ಆ ಮೊದಲನೇ ಆಹುತಿ ಒಳಕ್ಕೆ ತೆಗೆದುಕೊಂಡಾಗ ಪ್ರಾಣಶಕ್ತಿಗೆ ಸಂಬಂಧಪಟ್ಟ ಅಷ್ಟು ದೇವತೆಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಮೊದಲನೇದು ಪ್ರಾಣಶಕ್ತಿಗೆ ಸಂಬಂಧಪಟ್ಟ ದೇವತೆ ಯಾರು? ಅದು ಮತ್ತೊಂದು ಒಳಗಿರ್ತಕ್ಕ ಪ್ರಾಣಶಕ್ತಿ, ಮತ್ತೊಂದು ಚಕ್ಷುಷು. ಈ ಸೂರ್ಯನೇ ಕಠಿಣ ಅಭಿಮಾನ ಆಗಿದೆ. ಅದನ್ನ ಮೊದಲು ಪ್ರಾಣಾಯ ಸ್ವಾಹ ಅಂತ ಆಹುತಿ ಕೊಟ್ರೆ ಪ್ರಾಣಸ್ಥಿತಿ ಒಳಗೆ ಇರತಕ್ಕಂತಹ ಅವಾಂತರ ಪ್ರಾಣ ಚಕ್ಷು ಇಲ್ಲಿ ಸೂರ್ಯನಿಂದ ನಿಯಂತ್ರಿತನಾದ ಪ್ರಾಣನಾಮಕನಾದ ಅವಾಂತರ ಪ್ರಾಣ ಏನಿದ್ದಾನೆ ಪ್ರಾಣಸ್ತೃಪ್ತಿ ಪ್ರಾಣನಾಮಕರಾಗಿರತಕ್ಕಂತಹ ಅವಾಂತರ ವಾಯುವಿಗೆ ತೃಪ್ತಿಯಾದಾಗ ಇನ್ನೊಂದಕ್ಕೆ ತೃಪ್ತಿಯಾಗುವುದು ಒಂದು ತೊಂದರೆ ಯಾವುದು? ಪ್ರಾಣೇ ತೃಪ್ತಿ ಚಕ್ಷು ತೃಪ್ತಿ ಯಾಕೆ ಸೂರ್ಯನ ಬೋರ್ಸ್ಕೊಂಡು ಸೂರ್ಯಮಂಡಲದಿಂದ ಇಲ್ಲಿ ಕಣ್ಣು ಮತ್ತು ಪ್ರಾಣ ಇದನ್ನೇ ಸೂರ್ಯ ಕಣ್ಣಿಗೆ ಖುಷಿಯಾಯಿತು. ಕಣ್ಣಿಗೆ ಕಣ್ಣಿನ ಅಭಿಮಾನಿ ಆದ್ರಿಂದ ಸೂರ್ಯ ಸಂತೋಷ ಪಡ್ತಾರೆ. ಚಕ್ಷುಷಿ ತೃಪ್ತಿ ಆದಿತ್ಯ ತೃಪ್ತಿ ಇಲ್ಲಿ ಖುಷಿಯಾದ ಇವನ ಮೂಲ ರೂಪ ಅಲ್ಲಿದೆ ಸೂರ್ಯಮಂಡಲದಲ್ಲಿ. ಪ್ರಾಣಶಕ್ತಿ ಕಣ್ಣು ಸೂರ್ಯಮಂಡಲ ಸೂರ್ಯಕ್ಕೆ ನಿಯಂತ್ರಿಸತಕ್ಕಂತಹ ಅರ್ಥದಲ್ಲಿ ಅದರಿಂದ ಪ್ರಾಣ ತೃಪ್ತಿ ಪ್ರಾಣೆಯ ತೃಪ್ತಿ ಚಕ್ಷು ತೃಪ್ತಿ ಚಕ್ಷುಷಿ ತೃಪ್ತಿ ಆದಿತ್ಯ ತೃಪ್ತಿ ಆದಿತ್ಯ ತೃಪ್ತಿ ಯಾವೂ ತೃಪ್ತಿ ಸೂರ್ಯ ಮೂರು ಶಕ್ತಿಗಳ ಒಂದೇ ಶಕ್ತಿಯ ಮೂರು ಆಸ್ಪತ್ರೆ ಸೂರ್ಯನ ಪ್ರಾಣಶಕ್ತಿ ಚಕ್ಷು ಸೂರ್ಯಮಂಡಲವನ್ನು ನಿಯಂತ್ರಿಸುವ ಸೂರ್ಯನ ಮೂರು ರೂಪಗಳ ಜೊತೆಗೆ ಇದಕ್ಕೆ ರಕ್ಷಣೆಯಾಗಿ ಯೌಹು ಸ್ವರ್ಗಲೋಕದ ದೇವತೆಯಾಗಿ ಸ್ವರ್ಗಲೋಕದ ದೇವತೆಗಳನ್ನು ನಿಯಂತ್ರಿಸುವ ಭಾರತಿ ಪ್ರಾಣಾಯ ಸ್ವಾಹ ಅಂತ ಆಗಿರುತ್ತೆ. ಸೂರ್ಯನ ಸಂತೋಷ ಆಯಿತು. ಸೂರ್ಯನ ಸಂತೋಷ ಆದ್ರೆ ಸೂರ್ಯನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕ ಅಂತರ್ಗತರಾಗಿರ್ತಕ್ಕಂತಹ ಆದಿತ್ಯ ಪೂರ್ವದ್ವಾರದಲ್ಲಿ ಇರತಕ್ಕಂಥ ದೇವತಾ ಶಕ್ತಿಗಳು ಮೋಕ್ಷಕ್ಕೆ ಹೋಗುವಾಗ ಕೂಡ ಪೂರ್ವದ್ವಾರದಲ್ಲಿ ಇವತ್ತು ಎಂದು ಬೆಳಿಗ್ಗೆ ಆಗುತ್ತೆ ಅಂತ ಅರ್ಥ. ಸೂರ್ಯ ತ್ರಿರೂಪನಾದ ಸೂರ್ಯ ಮತ್ತು ಭಾರತೀಯ ಭಾರತೀಯ ದೇವಿ ಅಸೂರ್ಯ ಅಧಿಕ ಪ್ರಾಣದೇವಸ್ಥೆ ಕಳಿಸ್ತಾರೆ ಅನ್ನುವಂಥ ಮತ್ತೆ ವಿಷಯ ಇದ್ದು ತನ್ನ ಕುರುಡುವ ಮಾನವ ಅವರು ಕಳಿಸುವಾಗ ಯಾವ್ಯಾವ ಭಾರತೀಯ ಕೂಡ ಕಳಿಸಬೇಕು ಅನ್ನೋದು ವಿಷಯ ಈ ಪೂರ್ವದ್ವಾರದಿಂದ ಕಳಿಸುವುದು ಅದಕ್ಕೆ ಹೆಚ್ಚಿದೆ. ಹಾಗೆ ಜೌಹು ಯುವಾದಿನಿಯಾಗಿರ್ತಕ್ಕಂಥ ಶ್ಲೋಕಮಾನರಾಗಿರ್ತಕ್ಕಂಥ ಇದಿಷ್ಟು ಪ್ರಾಣಾಯ ಸ್ವಾಹ ಅನ್ನು ಆಹುತಿ ಕೊಟ್ಟಾಗ ಪ್ರಾಣದೇವತೆ ಚಕ್ಷುರು ದೇವತೆ ಸೂರ್ಯಮಂಡಲಾಭಿಮಾನಿ ದೇವತೆ ಮತ್ತು ಭಾರತೀಯ ಮತ್ತೆ ತ್ರಿಷ್ಟಾಧಿತ್ಯಸ್ತೃಪ್ತಿ ಯಾವ ದೇವತೆಯಲ್ಲಿ ಯಾವ ವಸ್ತುವಿನಲ್ಲಿ ಆ ದ್ವಿದೇವತೆ ಮತ್ತು ಸೂರ್ಯ ಅಧಿಷ್ಠಿತರಾಗಿದ್ದಾರೋ ಅದು ತೃಪ್ತಿಗೊಳ್ಳುತ್ತೆ. ದ್ವಿದೇವತೆ ಭಾರತಿ ಮತ್ತು ಸೂರ್ಯ ಇಬ್ಬರು ಯಾರೋ ದೇವರು ನೋಡ್ತಾರೆ ಅದೇ ಅವರಿಗೆ ಚಿಂತೆ ಯಾವುದೋ ಇದೇ ಯಾವುದು ಗೊತ್ತಾಗುವುದಿಲ್ಲ ಸೂರ್ಯನ ಏನು ಗೊತ್ತಾಗುವುದಿಲ್ಲ ಭಾರತೀಯ ಏನು ಗೊತ್ತಾಗುದಿಲ್ಲ ಇದಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ಭಗವಂತ ಎತ್ಕಿಂಚ ಆದರೆ ಅದು ಸಂಸ್ಕೃತಿ ಅಂತ ಏನದು ಅದು ಅದು ಕಿಂಚ ಅದು ಹೆಚ್ಚಾಗಿಂಚ ಹೆಚ್ಚಿಂಚದೃಶ್ಯತೆ ಶೂಯತೆ ದಿವ ಅಂದ್ರೆ ಜ್ಞಾನ ಸ್ವರೂಪ ಕಿಂಬದ್ರೆ ಆನಂದ ಸ್ವರೂಪ ಎತ್ತ ಪದ ಮತ್ತು ಕಿ ಸುಧಾಕಾನಂದ ಕಿಂಬದ್ರೆ ಎದುರು ಎಂದರೆ ಜ್ಞಾನ ಸ್ವರೂಪ ಕಿಂತ ಎತ್ತಿಂಚ ಯಾವ ಜ್ಞಾನಾನಂದ ಸ್ವರೂಪರಾದ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದಾರೋ ಇವರೆಲ್ಲ ಈ ಮೂರು ರೂಪದ ಸೂರ್ಯ ಮತ್ತು ಭಾರತಿ ಅವರು ತೃಪ್ತನಾದ ತೃಪ್ತಿ ಭಗವಂತ ತೃಪ್ತನಾದಾಗ ಯಾರಿಗೆ ಕೊಟ್ಟವರಿಗೆ ಬೇಕಾದ ಸಂತೃಪ್ತಿ ಆಗುತ್ತೆ. ಭಗವಂತ ಒಳಗಿನ ಮೇಲೆ ಭಗವಂತ ಪ್ರಸನ್ನ ಶೀಲಿಕೆ ಇದೆ ಎಲ್ಲ ತೃಪ್ತಿ ಆಯಿತು ಈ ಪ್ರಪಂಚ ಸಂತೃಪ್ತವಾಯಿತು ನನಗೆ ಏನು ಬೇಕಾದ ಅನ್ಸಿರುತ್ತೆ ಪ್ರಜೆಯ ಪ್ರಗತಿ ಅಥಾಕ್ಷಿಯ ಸಹಿತ ಒಂದು ಆಹುತಿಯನ್ನು ಮನಃಪೂರ್ವಕವಾಗಿ ಕೊಟ್ಟರೆ ಅದರಿಂದ ಪ್ರಜಾವೃತ್ತಿ ಆಯಿತು. ಪ್ರಜಾವೃತ್ತಿ ಅಂದರೆ ಹೊರಗಿನ ಸಂತಾನ ವೃತ್ತಿ ಅದು ಬಿಟ್ಟರೆ ಶಿಷ್ಯವೃತ್ತಿ ಆಲುಕಾಲುಗಳ ವೃತ್ತಿಯೆಲ್ಲವೂ ಪ್ರಜಾವೃತ್ತಿ ಮಕ್ಕಳು ಮಾತ್ರ ಬೇಕಾಗಲ್ಲ. ಮಕ್ಕಳು ಬೇಕು ಅಂತ ಬಯಸಿದ್ರೆ ಅದು ಯಾವ ಬೇಕಿದ್ರೆ ಶಿಷ್ಯರು ನನಗೆ ಮಕ್ಕಳು ಬೇಡ ನನಗೆ ಒಳ್ಳೆ ಪಾಠಕ್ಕೆ ಕಲಿಸಿ ಶಾಸಿಸಬೇಕು ಸನ್ಯಾಸಿ ಅದು ಪ್ರಜಾವೃತ್ತಿ ಸನ್ಯಾಸಿಗಳಿಗೆ ಪ್ರಜಾವೃತ್ತಿ ಅದೇ ಅರ್ಥ. ಇದು ಪ್ರಜೆಗಳು ಅಂದ್ರೆ ಅವರು ರಾಜ ಕ್ಷತ್ರಿಯ ಆಗಿದ್ರೆ ನನಗೆ ಕೈಗಾರಿಕೆ ಎಲ್ಲ ಆಡಳಿತ ನನ್ನ ಕೈ ಬರ್ತದೆ ಪ್ರಜಾಪತಿ. ಹೀಗೆ ಪ್ರಜಾಪತಿಗೆ ಬೇರೆ ಬೇರೆ ಉಪಾಸಕರಿಗೆ ಬೇರೆ ಬೇರೆ ಒಂದು ಮನೆ ಮನೆಯಲ್ಲಿ ಗಡ್ಡ ಹಾಕಿ ಇದ್ದಾರೆ. ನನ್ನ ಮಕ್ಕಳು ನಾನು ಬಂದರು ಒಟ್ಟದಲ್ಲಿ ಪ್ರಜಾತಿ ಬೆಳೆದು ಹೋಗುತ್ತೆ. ಬೆಂದ ಮಗು ಇದೆ. ಇವಾಗ ಒಂದು ಮನೆಯ ದೀಪವಾಗಿರತಕ್ಕಂಥ ಎಂ ಎ ಲಕ್ಷ್ಮಿ ಒಂದು ಮನೆಯ ಮನೆಯ ದೀಪವನ್ನು ನಾವು ಬೆಳಗುವಂತಹ ಒಂದು ಹೆಣ್ಣು ಮಗು ಅಂತಂದ್ರೆ ಅದು ಪ್ರಜಾತಿ. ಮಕ್ಕಳಿದ್ದಾರೆ. ಇವಾಗ ಮಕ್ಕಳು ಬೇಡ ಮಾತುಗಳು ಹುಡುಗರು ಬೇಕು. ನನಗೆ ಪ್ರಜಾತಿ ವಿದ್ಯಾರ್ಥಿಗಳು ಹೀಗೆ ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಎಂತ ಪ್ರಜೆ ಬೇಕು ಹಾಗೆ ಅಂತ ತೆರೆಕೊಳ್ಳುತ್ತೆ. ವೇದ ವೇದಕ್ಕೆ ಒಂದು ನಿಯತವಾದ ಅರ್ಥ ಅವರವರು ಯಾರು ಕಟ್ಟರೋ ಅವರಿಗೆ ಅವರ ಪ್ರಜೆ ಅಂತ. ಇದು ಯಾವುದು ಬೇಡ ನನಗೆ ಪ್ರಜ್ಞಾನೆ ಪ್ರಜಾ ಪ್ರಜ್ಞ ಒಳಗಿನಿಂದ ಸಂತಾನ ಜ್ಞಾನ ಪ್ರಜ್ಞಾ ಜ್ಞಾನ ಸಂತತಿ ಅದೇ ಪ್ರಜೆ. ಏನು ಒಳಗಿನಿಂದ ಮಕ್ಕಳಿಲ್ಲ ಪ್ರಜೆಗಳಿಲ್ಲ ಏನಿಲ್ಲ ಕಾರ್ಯದಲ್ಲಿ ಹೋಗಿ ಎಲ್ಲ ದುಡ್ಡ ಇಷ್ಟ ಮಕ್ಕಳು ಹೆಚ್ಚು ಮಕ್ಕಳು ಅಂತ ಬಿಟ್ಟು ಕಾರ್ಯದಲ್ಲಿ ಕೂತ್ಕೊಂಡ ಅವ್ರಿಗೆ ಯಾಕೆ ಹೋದ ಮನೆ ಬೇಕು ಪ್ರಜೆ ಅಂದ್ರೆ ಒಳಗಿನಿಂದ ಪ್ರಜ್ಞೆ ಬೇಕು. ಒಂದು ಶಬ್ದದಿಂದ ಅನಂತ ವಿಧವಾದ ಉಪಾಸನೆಯನ್ನು ಮಾಡಿದ್ರು ಅನಂತ ವಿಧವಾದ ಅನುಸಂಧಾನ ಮಾಡಿದ್ರು. ಯಾರಿಗೆ ಯಾವ ಅನುಸಂಧಾನವೋ ಅವರಿಗೆ ಆಗ ಶಕ್ತಿ ಏನಾದ್ರೆ ತುಂಬಾ ಪ್ರಜೆಗಳು ದೊಡ್ಡ ರಾಜ್ಯ ಅದು ಆಗುತ್ತಾರೆ. ಏನು ಅರ್ಥ ಮಾಡಿದ್ರು ಪ್ರಜೆಯ ಯಾವುದರಿಂದ ಸೂರ್ಯನನ್ನ ಕಣ್ಣನ್ನ ಮತ್ತು ಪ್ರಾಣಶಕ್ತಿಯನ್ನ ನಿರ್ಧರಿಸಿದಂತಹ ಸೂರ್ಯದೇವ ಮತ್ತು ಭಾರತಿಯನ್ನ ಪ್ರಸನ್ನಗೊಳಿಸಿ ಪ್ರಾಣ ಯಂತ್ರ ಅಂತ ಒಂದು ಆಪತಿ ಕೊಟ್ಟದ್ದರಿಂದ ಎಲ್ಲ ಸರಿತಾರೆ. ವಿಶ್ವಾಸನ ಅಂದ್ರೆ ಪ್ರಜೆಯ ಆಮೇಲೆ ಪಶು ಇದು ಆಗಿದೆ ಮಕ್ಕಳಿದ್ದಾರೆ ದ್ರೋಣಾಚಾರ ಆಗಿದೆ ಮಗು ಇದೆ ಹಾಲು ಕೊಡಲಿ ಮಗು ಇಲ್ಲ ಅಂದ್ರೆ ಪಶು ಇದನ್ನು ಬಯಸಿದರೆ ಪ್ರಜೆಗಳಿದ್ದಾರೆ ಮನೆಯಲ್ಲಿ ತುಂಬಾ ಹಾಲು ಇರುವಂತಹ ಮಕ್ಕಳಿದ್ದಾರೆ ಹಾಲು ಬೇಕು ಅದಕ್ಕೊಂದು ಒಂದು ಹಸು ಬೇಕು ಅಂತ ಬಯಸಿದ್ರೆ ಖುಷಿ ಸುತ್ತ ಮನೆಯಲ್ಲಿ ಮಾಡಿದ್ರು ಕಟ್ಟಿದ ಜಾಗ ಇಲ್ಲ ಬೇಡ ಮತ್ತೆ ನಮಗೆ ಶಾಸ್ತ್ರ ಬೇಕು ಅದೇ ಪಶು ಆಸ್ತಿ ಸಂಸಾರ ಆಸ್ತಿ ವೇದಾತ್ಮಕ ನಮಗೆ ನಮ್ಮನ್ನ ಜ್ಞಾನ ಆನಂದವನ್ನು ಕೊಡ್ತಕ್ಕಂತಹ ಮೋಕ್ಷಕ್ಕೆ ಆನಂದವನ್ನು ಕೊಡ್ತಕ್ಕಂಥವ್ರು ಕೊಟ್ಟು ಮಾತಿ ರಕ್ಷಣೆ ಮಾಡ್ತಕ್ಕಂಥ ಅದರಿಂದ ಬೇರೆ ಪಶುಗಳು ಅದರಿಂದ ಈ ಹೊರಗಿನ ಪಶು ಬೇಡ ಅಂದ್ರೆ ಬೇರೆ ಉಪದ ಪಶು ಅಂದ್ರೆ ತುಂಬಾ ಕ್ಷತ್ರಿಯ ನನಗೆ ಪಶು ಬೇಕು ಮಿತ್ರ ಪಶು ಶೇಖ ನಮರಂಜೆ ಕಟ್ಟಿದೆ ಪಶು ಅಂದ್ರೆ ದೇಶದ ನನಗೆ ಪಶು ಬೇಕು ಅಂದ್ರೆ ನಾನು ಇಡೀ ದೇಶದ ಮನೆ ಆಗಿ ಆದ್ರೆ ಅವನು ಪಶು ಸಿಕ್ಕಿದೆ. ಇದು ಒಂದು ಶಬ್ದ ಉಪಾಸನೆ ಬೇರೆ ಬೇರೆ ಆದಾಗ ಬೇರೆ ಬೇರೆ ವ್ಯಕ್ತಿಗಳು ಹೇಗೆ ಬೇರೆ ಬೇರೆ ಅರ್ಥ ತೆರೆದುಕೊಳ್ಳುತ್ತೆ ಪಶು ಅಂದ್ರೆ ದೇಶ ಇನ್ನೊಂದರ್ಥ ವಸು ಸಂಪತ್ತು ಹಸು ಬೇಡ ವಸು ಬೇಕು ಅಂತ ಅದು ಸಿಗ್ತದೆ. ಇದು ಯಾವುದು ಬೇಡ ನನಗೆ ಮತ್ತೆ ಯಜಮಾನಸ್ಯ ಪಶು ಬಾರಿ ಅದು ವೈದಿಕ ಜ್ಞಾನ ಅಂತರ್ಗತ ಯಾರು ಯಾವುದನ್ನು ಬಯಸಿದ್ರೆ ಅಂಥ ಪಶುಗಳು ಅಂಥ ಪ್ರಜೆಗಳು ಪ್ರಜೆಯ ಪಶುತಿ ಅಂತಾಧ್ಯಯನ ತೇಜದ ಬ್ರಹ್ಮವರ್ಜತೇನೇವಿ ಅಂತಾಧ್ಯಯನ ಅನ್ನ ಅಂತ್ಯ ಇದು ನಾವು ಕನ್ನಡದಲ್ಲಿ ಊಟ ನಿಂತಿದ್ವಿ ಹಾಗೆ ಸಂಸ್ಥೆ ಅನ್ನ ಅನ್ನ ಅಂದ್ರೆ ತಿನ್ನುವಂತ ಆದ್ಯ ಅಂತ ತಿನ್ನುವಂತ ಅತ್ಯಂತ ಎವರು ಕೂಡ ಆದರೆ ಅನ್ನ ಅಂದ್ರೆ ಅದು ಸಂಪ ನಿನ್ನರು ಮತ್ತು ಲಕ್ಷಿ ಲಕ್ಷಿ ಮತ್ತು ಬೇಕಾದ ಹಾಗೆ ಅನ್ನ ಅನ್ನ ಅಂದ್ರೆ ನಿನ್ನರು ಆದ್ಯ ಅಂದ್ರೆ ಲಕ್ಷಿ ಅದಕ್ಕೆ ಸಂಬಂಧಿಸಿದ ಊಟ ನಿಂತಿದ್ವಿ ಅನ್ನ ಆದ್ಯ ಅಂದ್ರೆ ಅನ್ನ ಆದ್ಯ ಅಂದ್ರೆ ಒಪ್ಪುವುದು ಎರಡು ತಿನ್ನೋದೆ ಎರಡು ಒಪ್ಪದೆ ಆದ್ರೆ ಒಂದು ಹೇಳ್ತೇವೆ ಅನ್ನ ತಿನ್ನೋದು ಆದ್ರೆ ಅನ್ನವನ್ನು ಉಣ್ಣೋದು ತಿಂಡಿ ಉಣ್ಣೋದು ತಿಂತಿದ್ದು ಅಷ್ಟೇ ಅನ್ನ ಆದ್ಯ ಅಂತಂದ್ರೆ ಒಪ್ಪೋದು ತಿನ್ನೋದು ಅನ್ನ ಆದ್ಯನ ಬೇಕಾದ ಕುಟ್ಟೋದು ತಿನ್ನೋದು ಯಾರಿಗೆ ಯಾರು ಯಾವುದು ಹೊರಗಿನ ಅನ್ನೋ ಹೊರಗಿನ ಅನ್ನೋ ಯಾವ ಅನ್ನ ಯಾರಿಗೆ ಯಾವ್ದು ಇಷ್ಟ ಅದೆಲ್ಲ ಅವರು ಅಂತ ಅನ್ನ ಆದ್ಯನ ಕೆಲವರಿಗೆ ಈ ಅನ್ನ ಅಂತ ಬೇಡ ಬೇಡ ಅನ್ಸುತ್ತೆ ಅದ್ಯತೆ ನಿಜಭೂತಾದಿ ತಸ್ಮಾದಂತೂ ಸದುತ್ತದೆ ಎಲ್ಲರಿಗೂ ಆಶ್ರೀಕೃತನಾದ ಎಲ್ಲಕ್ಕೂ ಬರೆ ನಿಮ್ಮ ತೊಂದರೆಗೆ ತೊಂದರೆ ಅನ್ನ ಅಂತಾರೆ. ಅದೇ ಯಾರಿಗೆ ಯಾವ ಅರ್ಥ ಆದ್ಯವೋ ಅವರಿಗೆ ತೇಜಸ್ಸ ತೇಜಸ್ಸು ಶಾಸ್ತ್ರಾಧಿಕೇನ ಮಾಡಿಬಿಡ್ತಕ್ಕಂಥ ವ್ಯಕ್ತಿತ್ವ ಅಥವಾ ಶತ್ರುಗಳನ್ನು ಬಗ್ಗೊಡಿಯುವಂತಹ ತೇಜಸ್ಸು ಕ್ಷತ್ರಿಯರಾದ್ರೆ ಅದು ವಿಪ್ರಾದ್ರೆ ಇದು ಯಾರು ಯಾವ ತೇಜಸ್ಸು ಕೊನೆಗೆ ಎಲ್ಲರಿಗೂ ಈ ಸಿಂಹಾಸನದಿಂದ ಬಂದದ್ದು ಅಂದ್ರೆ ಬ್ರಹ್ಮವರ್ಚಸೇನ ಮುಖದಲ್ಲಿ ಭಗವಂತನನ್ನ ಉಪಾಸನೆ ಮಾಡಿ ಭಗವಂತನ ಹರಿತ ವರ್ಚಸ್ಸು ಬ್ರಹ್ಮವರ್ಚಸ್ಸು ಎಲ್ಲರಿಗೂ ಬರುತ್ತೆ. ಹೊರಗಿದ್ದು ಯಾರು ಯಾರು ಎರಡನೇ ಅಭಯಾಂ ದ್ವಿತೀಯ ಪ್ರಾಣಾಯ ಸ್ವಾಹ ಪ್ರಾಣಾಯ ಸ್ವಾಹಾಯ ಸ್ವಾಹ ಈ ಆಹುತಿಯಲ್ಲಿ ಧ್ಯಾನ ಹೇಳಿದ್ರೆ ಗಮನಿಸಿ ಈ ಪ್ರಾಣ ಸೂರ್ಯನಿಗೆ ಸಂಬಂಧಪಟ್ಟು ಕಣ್ಣು ಕಣೆಯಲ್ಲಿ ರೂಪದರನ್ನ ತಂದುಕೊಡುತ್ತೆ. ಈ ಎರಡನೇದು ಕಿವಿ, ಅದು ಧ್ಯಾನ. ವಿವಿಧ ಎಲ್ಲ ಕಡೆಗಳಿಂದ ವಿವಿಧ ಕಡೆಗಳಿಂದ ಎಲ್ಲಕ್ಕೂ ದಿಕ್ಕುಗಳಿಂದ ಶಬ್ದವನ್ನು ಮುಂದಿಸುವ ಅಂದ ಧ್ಯಾನ. ಇದು ಇದು ಪ್ರದಕ್ಷಿಣಾಮಯ ರೂಪ ಅನ್ನೋದು ಒಂದು ಕಡೆಯಿಂದ ಸ್ಪಷ್ಟವಾಗಿ ರೂಪವನ್ನು ತೋರಿಸ್ತಕ್ಕಂಥದ್ದು ಸೂರ್ಯಶಕ್ತಿ. ಕಲ್ಲು ಚಂದ್ರ ಏನ್ ಮಾಡ್ತಾನೆ, ನಾನಾ ದಿಕ್ಕುಗಳಿಂದ ವಿವಿಧವಾದ ನಾದಗಳಂತ ಧ್ಯಾನ ಶಕ್ತಿ ಅದು ಅವನೇ ಕಿವಿಯಲ್ಲಿದ್ದು. ಅದರಿಂದ ಎರಡನೇ ಆಹುತಿ ಏನು, ಅಭಯಾಮ್ ದ್ವಿತೀಯ ತೃತೀಯ ತಾಮ್ ತೃತೀಯ ಧ್ಯಾನಾಯ ಸ್ವಾಹೇತಿ ಧ್ಯಾನಸ್ತುಭ್ಯತಿ. ನಮ್ಮೊಳಗೆ ಇರ್ತಕ್ಕಂಥ ಪ್ರಾಣದೇವರ ಉಪಶಕ್ತಿ ಆಗಿರ್ತಕ್ಕಂಥ ವ್ಯಾನ ನಾಮ ಉಪಪ್ರಾಣ ಸಂತೋಷ ಉಂಟ. ಎರಡನೇ ಆಹುತಿ ಹೋದಾಗ ವ್ಯಾನೇ ತೃಪ್ತಿ ಶ್ರೋತ್ರ ತೃಪ್ತಿ ವ್ಯಾನನಾಮಕ ಪ್ರಾಣ ನಿಯಾಮಕರನ್ನು ಕಂಡವೇ ಅವನೇ ಶ್ರೋತ್ರ ಅಭಿಮಾನಿ. ಅದರಿಂದ ವ್ಯಾನ ತೃಪ್ತ ಆದಾಗ ಕಿವಿ ಸಂತೋಷ, ಕಿವಿ ಅಭಿಮಾನಿ ಶ್ರೋತ್ರ ತೃಪ್ತಿ ಚಂದ್ರಮಾ ತೃಪ್ತಿ ಚಂದ್ರಮಂಡಲ ಅಭಿಮಾನಿ ತೃಪ್ತಿ ಅಂತ ಯಾಕಂದ್ರೆ ಎಲ್ಲ ಒಂದೇ ಅಲ್ಲ. ಧ್ಯಾನ ಶ್ರೋತ್ರ ಸಂತೋಷ ಪ್ರಾಣ ಕಣ್ಣು ಸಂಬಂಧ ಈಗ ಸುನಿ ಚಂದ್ರನಿಗೆ ಸಂಬಂಧಪಟ್ಟು ಈ ಎರಡಕ್ಕೆ ಆಯ್ತು ಆಗುತ್ತೆ ಆಯ್ತು. ಎರಡನೇ ಆವೃತ್ತಿಯಲ್ಲಿ ಚಂದ್ರಮಾ ತೃಪ್ತಿ ಚಂದ್ರಮಸಿ ತೃಪ್ತಿ ವಿಷತೃಪ್ತಿ ಚಂದ್ರನಿಗೆ ಸಂತೋಷ ಆದರೆ ಚಂದ್ರಮಣಿ ಸಂತೋಷ ಯಾಕಂದ್ರೆ ದಿಗಭಿಮಾನಿ ವಿಷ ಅಂದ್ರೆ ದಿಗಭಿಮಾನಿ ಅಲ್ಲ. ನಮಗೆ ಎಲ್ಲ ಶಕ್ತಿಯರಿಂದ ಶಬ್ದಗಳನ್ನ ತಂದು ಶ್ರೋತ್ರಿಯದಿಂದ ಅದರ ಅರಿವನ್ನು ಕೊಟ್ಟು ಆಮೇಲೆ ಹೃದಯದಲ್ಲಿ ಅದರ ಮನನ ಮಾಡಿ ಅರ್ಥ ಕೊಡ್ತಕ್ಕಂಥ ಭಾರತೀಯ ದೇವಿಯೇ ನಿದ್ದೆ. ಯಾಕಂದ್ರೆ ಶಬ್ದಕ್ಕಿಂತ ಮೇಲವರು ನಿದ್ದೇವತೆಗಳು ಕೆಳಗಿನವರು ಅಂದ್ರೆ ಶಬ್ದಕ್ಕಿಂತ ಮೇಲವರು ನಿದ್ದೇವತೆ ಆಗಿ ಸ್ವತಃ ಯತ್ಕಿಂಚ ವಿಶಸ್ತ ಚಂದ್ರಮಾಶ್ಚಾದಿ ತಿಷ್ಠಂತಿ ಸಂತೃಪ್ತಿಯಲ್ಲಿ ನಿತ್ಯ ದೇವತೆ ಆಗಿರ್ತಕ್ಕ ಭಾರತೀಯ ತೃಪ್ತಿಯಾದಾಗ ಭಾರತಿ ಮತ್ತು ಚಂದ್ರ ಇವೆಲ್ಲರ ಜೊತೆ ಚಂದ್ರ ಭಾರತೀಯ ವಿಶೇಷ ರೈರೇವ ಚಂದ್ರಮಾ ಚಂದ್ರಸ್ಥ ಸೂರ್ಯನಲ್ಲಿ ಪ್ರಾಣದೇವರ ವಿಶೇಷ ನಿಧಾನ, ಭಾರತೀಯ ಚಂದ್ರನ ವಿಶೇಷ ನಿಧಾನ. ಅದುವಲ್ಲ ಚಂದ್ರನ ವಿಶೇಷ ಚಂದ್ರನಲ್ಲಿ ರಾತ್ರಿಯಲ್ಲಿ ಚಂದ್ರನಲ್ಲಿ ಭಾರತೀಯ ಸನ್ನಿಧಾನ ಹಾಗಾಗಿ ಇಲ್ಲಿ ರಾತ್ರಿ ಚಂದ್ರ ಚಂದ್ರನಲ್ಲಿ ಭಾರತೀಯ ಸನ್ನಿಧಾನ ಚಂದ್ರದ್ವಾರದಲ್ಲಿ ರಕ್ಷಣೆಯಾಗಿ ಭಾರತೀಯ ಇದು ದಕ್ಷಿಣ ದ್ವಾರ. ಹನುಮಂತನ ಹನುಮಂತವಾರದಲ್ಲಿ ಸೂರ್ಯ ಇದ್ದಾರೆ, ದಕ್ಷಿಣ ದ್ವಾರದಲ್ಲಿ ಚಂದ್ರ ಕಿವಿ ಇದೆ, ಚಂದ್ರ ಇದ್ದಾರೆ, ದಿಗ್ದೇವತೆ ಅದು ಭಾರತೀಯ ಎರಡನೇ ಆಗುತ್ತೆ. ಆ ದಿಗ್ದೇವತೆಯಾದ ಭಾರತೀಯ ತನ್ನನ್ನು ಯಾವೆಲ್ಲ ಅಧಿಕಾರವಾಗಿ ಯಾರು ನಾಶಿತರಾಗಿದ್ದಾರೆ, ಯಾರು ಭಾಗದ ಸ್ವಾರಂಭವಾಗಿದ್ದಾರೋ ಆ ಸಂದರ್ಭದಲ್ಲಿ ಜ್ಞಾನ ಸ್ವರೂಪರು ಆನಂದ ಸ್ವರೂಪರಾದಂತಹ ಭಗವಂತನನ್ನ ತೃಪ್ತಿಪಡಿಸಿದಾಗಿ ಸಸ್ಯಾನು ನೃತ್ಯ ತೃಪ್ತಿ ಪ್ರಭುವೇಕಿ. ಇದು ಸರ್ವತ್ರ ಸಮಾನ ಶಿಕ್ಷಣ ಈ ಪದದ ಅರ್ಥ ನಾನು ಹೇಳಿ ಆಗಿರ್ತಕ್ಕಂಥದ್ದು. ಅದೇ ಎಲ್ಲ ಎಲ್ಲ ನಾವು ತಿಳ್ಕೊಂಡಿದ್ದೇವೆ, ಬೇರೆ ಬೇರೆ ಸಮಸ್ಯೆ ಏನು ಬೇಕು ನಮ್ಮ ನಮಗೆ ಯಾವುದು ಬೇಕು ಏನ್ ಕೇಳಿದ್ರು ಕೊಡ್ತಕ್ಕಂಥ ಶಕ್ತಿ ಇದೆ ಆ ಮಂತ್ರಗಳಿಗೆ ಇದೆ. ನಮಗೆ ಏನನ್ನ ಪಡೆಯುವ ಶಕ್ತಿ ಇದೆ ಏನ್ ತೊಳೋದ್ರಲ್ಲಿ ಯಾವ ಯೋಜನೆಗಳಲ್ಲೂ ಸಿಗದೆ ಇರುವಂತಹ ಶಕ್ತಿಯೇ ಜಾಸ್ತಿ ನಮ್ಮಲ್ಲಿ ಇದೆ. ಅದಕ್ಕೆ ಏನನ್ನ ಆ ಮಂತ್ರಗಳಿಂದ ಪಡೆಯುವ ತಾಕತ್ತು ನಮ್ಮಲ್ಲಿದೆ ಅದನ್ನು ಪಡೆಯುತ್ತೆ. ಎರಡನೇ ಯಾವುದು ಭಾರತೀಯ ಭಗವಂತನಾದ ವ್ಯಾಣಾಯ. ಆಮೇಲೆ ಮೂರನೇ ಆಹುತಿ, ಮೂರನೇ ಆಹುತಿ ಅಪಾದ ಅಲ್ಲಿಂದ ಇಲ್ಲಿ ಬಂದು ಕಿವಿ ಅಭಯ ಪ್ರಾಣ ಆಯಿತು, ಜ್ಞಾನ ಆಯಿತು, ಮತ್ತೆ ಪ್ರಾಣ ಆಯಿತು, ಅಪಾದ ಆಯ್ತು, ಅಭಯ ತೃತೀಯ ತೃತೀಯ ತೃತೀಯ ಅಪಾನ ಯಸ್ವಾಹಿ ಮೂರನೇ ಆಹುತಿ ಅಪಾನಾಯ ಸ್ವಾಮಿ ಅಪಾನ ಸ್ಥಿತಿ ಪ್ರಾಣ ಅಪಾನ ಅಪಾನವಾಯ ಸೂರ್ಯ ಅವರ ಪ್ರಾಣ ಕುಟುಂಬ ಸಂಬಂಧಪಟ್ಟವರ ಪ್ರಾಣ ಅವರ ರೂಪವನ್ನು ನೇರ ನಮ್ಮ ಕಣ್ಣಿಗೆ ಪಡೆಯಿತು. ಶಬ್ದವನ್ನು ವಿವಿಧ ಕಡೆಗಳಿಂದ ಎಲ್ಲೆಲ್ಲೋ ಹರಿಹಂಚಾದ ಶಬ್ದವನ್ನು ವಿವಿಧ ಕಡೆಗಳಿಂದ ತಂದೆ ಹೇಳಿದವರು ಧ್ಯಾನ ಏನು ಮಾಡುವ ಇಲ್ಲ ಹಾಗಿದ್ರೆ ಏನು ಮಾಡುತ್ತೆ ಬಳಸಿಲ್ಲ ಅದು ಹೇಳಿದ್ರೆ ಮೂಲಕ ನಮ್ಮ ಅನಿಸಿಕೆಗಳನ್ನ ನಮ್ಮ ಭಾವನೆಗಳನ್ನ ನಮ್ಮ ಅರಿವನ್ನ ನಮ್ಮ ಜ್ಞಾನವನ್ನ ಇನ್ನೊಬ್ಬರಿಗೆ ಅಪನಯನ ಮಾಡುವುದು ಅಪನಯನ ಆಗುವುದರಿಂದ ವಾಸುದೇವತೆ ಪಾದನಾಮಕನ ಅದರಿಂದ ಅಪಾನ ಯತ್ವ ಅಂತ ಆಗುತ್ತೆ. ವಾಕ್ ಅಪಾನ ಸತ್ಯತಿ ಅಪಾನೇ ಸತ್ಯತಿ ವಾಕ್ ಸತ್ಯತಿ ವಾಕ್ಯ ವಾಕ್ಯ ಸತ್ಯ ಮತ್ತೆ ಸತ್ಯತಿ ಇದು ಮೂರು ಒಂದು ಅಪಾನ ವಾಯುವನ್ನು ವಾಗೇಂದ್ರಿಯವನ್ನು ನಿಯಂತ್ರಣ ಮಾಡ್ತಕ್ಕ ಮಾಡ್ತೀರಿ. ಇವರು ಮೂರನೇ ಅಪಾನ ಸೃಷ್ಟಿ ಆಗಿ ಅಪಾನ ಸೃಷ್ಟಿ ಆದ್ಮೇಲೆ ವಾಗೇಂದ್ರಿಯ ಸೃಷ್ಟಿ ಆಗಿ ವಾಗಿದ್ರೆ ಸೃಷ್ಟಿ ಆದ್ಮೇಲೆ ಅಗ್ರಿ ಸೃಷ್ಟಿ ಅಗ್ರಿದೇವನಿಗೆ ಸೃಷ್ಟಿ ಆದಾಗ ಸೃಷ್ಟಿಯಲ್ಲಿ ಪೃಥ್ವಿ ಸೃಷ್ಟಿಯಲ್ಲಿ ಪೃಥ್ವಿಯ ಅಧಿಷ್ಠಾನದಲ್ಲಿ ಅಗ್ರಿ ಅಗ್ರಿ ಸೃಷ್ಟಿ ಆದಾಗ ಅಗ್ರಿ ಅಧಿಷ್ಠಾನದಿಂದ ಪೃಥ್ವಿ ಇದ್ರೆ ಯಾವ ಪೃಥ್ವಿ ಪಶ್ಚಿಮ ದ್ವಾರದಲ್ಲಿ ಪೃಥ್ವಿ ಪೂರ್ವ ದ್ವಾರದಲ್ಲಿ ಯಾವ ಪ್ರತಿ ಈ ಪಶ್ಚಿಮ ಭಾಗದಲ್ಲಿ ಇರತಕ್ಕಂತಹ ಶಕ್ತಿ ಅದು ಉತ್ತರ ಪಶ್ಚಿಮ ದ್ವಾರದಲ್ಲಿ ಇರತಕ್ಕಂತಹ ಅಗ್ನಿ ವಾಸ್ತು ಅಪಾನ ಎಲ್ಲರಿಗೆ ರಕ್ಷೆಯಾಗಿ ದ್ವಾರಗಳಲ್ಲಿ ಸ್ವತಃ ಲಕ್ಷ್ಮಿಯನ್ನು ನಿರ್ಮಿಸುತ್ತಾರೆ. ಮಾಡುತ್ತಿದ್ದಾರೆ ಪಶ್ಚಿಮದಲ್ಲಿ ಪ್ರತಿ ಶಬ್ದವಾದಿಗಳಾಗಿ ಇವರೆಲ್ಲರಿಗೆ ಧಾರಕ ಶಕ್ತಿಯಾಗಿ ಪ್ರತಿ ಶಬ್ದವಾದ ಲಕ್ಷ್ಮಿ. ಸೊ ಇವರೆಲ್ಲ ಪೃಥ್ವಿ ತೃಪ್ತಿ ಲಕ್ಷ್ಮಿ ತೃಪ್ತ ಅನ್ನುವ ಅಪಾನಾಯ ಸ್ವಾಮಿ ಪೃಥ್ವೀದೇವ ತೃಪ್ತ ಆದ್ದು ಅಗ್ನಿ ತೃಪ್ತರಾದ ಅಂತ ಅಂದಾಗ ಅಗ್ನಿಗೂ ಅಗ್ನಿ ಶಬ್ದವಾಕ್ಯವಾಗಿರತಕ್ಕಂತಹ ಲಕ್ಷ್ಮಿಗೂ ಯಾರು ಅಧಿಷ್ಠಾನವೋ ಅಥವಾ ಜ್ಞಾನ ಒಂದು ಸ್ವಪ್ನವನ್ನು ಹೊತ್ತು ತಪ್ಪಿಸಿ Thank you. ಐದನೇ ಅಧ್ಯಾಯದ ಕೊನೆಯ ಘಟ್ಟ ಪ್ರಾಣಾಪನೆ ಘಟ್ಟ ಅದರ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಮೂರು ಆಹುತಿಯನ್ನು ನಾವು ಕಲಿತೇವೆ, ಪ್ರಾಣಾಯ ಸ್ವಾಹ, ಆಮೇಲೆ ವ್ಯಾನಾಯ ಸ್ವಾಹ, ಆಮೇಲೆ ಅಪಾನಾಯ ಸ್ವಾಹ ಅಂತ ಮೂರು ಆಹುತಿಗಳನ್ನ ನಾವು ಕೊಟ್ಟಾಗ ಮೂರು ದೇವತೆಗಳು ಪೂರ್ವದಲ್ಲಿ ಇರ್ತಕ್ಕಂತಹ ಸೂರ್ಯ, ಯಶಸ್ಸು ಮತ್ತು ಪ್ರಾಣ ದಕ್ಷಿಣ ದ್ವಾರದಲ್ಲಿ